FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 6:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಕೃಷಿರಂಗ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದ್ರೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳು ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಂಡ್ವಿ. ಅದೇ ರೀತಿಯಾಗಿ ಈ ವಾರದ ಸಂಚಿಕೆಯಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳುಮೆಣಸು ಹಾಗೂ ಕೋಕು ಯಾಕೆ ಬೆಳಿಬೇಕು, ಅದರಿಂದ ಲಾಭಗಳೇನು, ಈ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಕೆಳದಿ ಶಿವಪ್ಪ ನಾಯಕ, ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜ ಪಾಡ್ವಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್ ಸರ್, ತಾವು ಕೂಡ ಕಳೆದ ವಾರದ ಸಂಚಿಕೆಯಲ್ಲಿ ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ಅದೇ ರೀತಿಯಾಗಿ ಸರ್, ಈ ವಾರ ಕಾರ್ಯಕ್ರಮದಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳುಮೆಣಸು ಹಾಗೂ ಕೋಕೋ ಯಾವ ರೀತಿ ಅಂತ ಹೇಳೋದಾದ್ರೆ, ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳುಮೆಣಸು ಕೋಕೋ ಯಾಕೆ ಮಾಡಬೇಕು ಅಂತ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ತಾವು ಹೇಳಿದ ಹಾಗೆ ಕಳೆದ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆ ಯಾಕೆ ಮಾಡಬೇಕು, ಅದರ ವೈಜ್ಞಾನಿಕ ಹಿನ್ನೆಲೆ ಏನು, ಅವಶ್ಯಕತೆ ಏನು, ಯಾವ್ಯಾವ ಬೆಳೆ ಯಾವ್ಯಾವ ತೋಟಗಳಲ್ಲಿ ಮಾಡ್ಬೋದು ಅನ್ನೋದನ್ನು ನಾವು ತಿಳಿದುಕೊಂಡ್ವಿ. ಈಗ ಮುಂದುವರೆದ ಭಾಗದಲ್ಲಿ ತಾವು ಹೇಳಿದ ಹಾಗೆ ಅಡಿಕೆಯಲ್ಲಿ ಕಾಳುಮೆಣಸು ಮತ್ತು ಕೊಕ್ಕೋ ಈ ಎರಡು ಬೆಳೆಗಳ ಬಗ್ಗೆ ಸುದೀರ್ಘವಾದಂಥ ಮಾಹಿತಿಯನ್ನು ಪಡೆದುಕೊಳ್ಳೋಣ. ತಾವು ಹೇಳಿದ ಹಾಗೆ ಕಾಳುಮೆಣಸು ಬಹಳ ಉತ್ತಮವಾದಂಥ ಒಂದು ಸಾಂಬಾರು ಪದಾರ್ಥ, ಇದಕ್ಕೆ ಸಾಂಬಾರು ಪದಾರ್ಥಗಳ ರಾಜ ಅಂತ ಹೇಳ್ತೇನೆ. ಇದರದ್ದು ಸಾಕಷ್ಟು ಇತಿಹಾಸವನ್ನು ಗಮನಿಸಿದರೆ ಭಾರತ ಅನೇಕ ಶತಮಾನಗಳ ಕಾಲದಿಂದ ಈ ಕಾಳುಮೆಣಸಿನ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿತ್ತು. ಆಗ ರಾಣಿ ಅಬ್ಬಕ್ಕಾದೇವಿ, ರಾಣಿ ಚನ್ನಭೈರಾದೇವಿ ಇವರೆಲ್ಲ ಕಾಳುಮೆಣಸನ್ನು ಬೇರೆ ರಾಷ್ಟ್ರಗಳಿಗೆ ರಫ್ತು ಸಹಿತ ಆಗಿನ ಕಾಲದಲ್ಲೇ ಮಾಡ್ತಾಯಿದ್ರು. ಮತ್ತು ಇದಕ್ಕೆ ಕಪ್ಪು ಬಂಗಾರ ಅಂತ ಹೇಳ್ತೀವಿ, ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಅವರು ಈ ಕಾಳುಮೆಣಸು ಬಂದ ತಕ್ಷಣ ಅದನ್ನೆಲ್ಲ ಮಾರಾಟ ಮಾಡಿ ಒಂದಷ್ಟು ಬಂಗಾರ ಅಂತಂದು ಮನೆಯಲ್ಲಿ ಇಟ್ಕೊಳ್ತಿದ್ರು. ಯಾವಾಗ ಅವಶ್ಯಕತೆ ಬೀಳ್ತದೆ ಬಂಗಾರವನ್ನು ಮಾರಾಟ ಮಾಡಿ ತಮ್ಮ ಕೆಲಸಗಳನ್ನು ಸಾಗಿಸ್ತಾ ಇದ್ರು. ಅಂದರೆ ಇದು ಆಪತ್ ಬಾಂಧವ ಬೆಳೆ ಅಂತ ಅವರಿಗೆ ಒಂದು ಮನವರಿಕೆ ಆಗಿತ್ತು. ಹಾಗಾಗಿ ಇದು ಬಹಳ ಉತ್ತಮವಾದಂಥ ಬೆಳೆ, ಮತ್ತು ಇದು ಅಡಿಕೆಗೆ ಬಹಳ ಪೂರಕವಾದಂಥ ಒಂದು ಬೆಳೆ, ಮಾರಕ ಅಲ್ಲ, ಪೂರಕವಾದಂಥ ಬೆಳೆ. ಅಡಿಕೆ ಜೊತೆ ಜೊತೆಗೆ ಬೆಳೆದು ರೈತರಿಗೆ ಹೆಚ್ಚು ಲಾಭವನ್ನು, ಅಡಿಕೆಗೆ ಎಷ್ಟು ಲಾಭ ಬರ್ತದಲ್ಲ ಈ ಪ್ರಸ್ತುತ ಹಂಗಾಮಲ್ಲಿ ಅದಕ್ಕಿಂತ ಜಾಸ್ತಿ ಲಾಭ ಬರ್ತಾ ಇದೆ. ನೀವೆಲ್ಲ ಗಮನಿಸಿರ್ಬೋದು, ಈಗ ಪ್ರತಿನಿತ್ಯ ಪೇಪರ್ಲ್ಲಿ ನೋಡಿ ಕಾಳುಮೆಣಸಿನ ಧಾರಣೆ ಜಾಸ್ತಿ ಆಗಿದೆ, ರೈತರ ಮುಖದಲ್ಲಿ ಮಂದಹಾಸ, ಈಗೆಲ್ಲ ಕೆಲವು ವೃತ್ತಪತ್ರಿಕೆಗೆಲ್ಲ ತಾವು ಓದಿರ್ಬೋದು. ನೋಡಿ, ಈ ವರ್ಷ 650-750 ರೂಪಾಯಿವರೆಗೆ ಒಂದು ಕೆ ಜಿಗೆ ದರ ಹೋಗಿದೆ. ಒಳ್ಳೆಯ ಬೆಳವಣಿಗೆ. ಹಾಗಾಗಿ ಇದು ಇಲ್ಲಿ ಈ ಕಾಳುಮೆಣಸಿನ ಬೆಳೆ ಅಡಿಕೆ ರೈತರಿಗೆ ಒಂದು ಒಳ್ಳೆಯ ವರದಾನ, ಒಳ್ಳೆಯ ಆದಾಯವನ್ನು ತಂದುಕೊಡ್ತದೆ. ಈಗ ಸಾಮಾನ್ಯವಾಗಿ ನಮ್ಮ ಈ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶದಲ್ಲಿ ಒಂದು ಎಕರೆ ಅಡಿಕೆಗೆ ಅವರು ಸಾಮಾನ್ಯವಾಗಿ 8-10 ಕ್ವಿಂಟಲ್ನಷ್ಟು ಅಡಿಕೆಯನ್ನು ತಗೊಳ್ತಾರೆ. ಒಂದು 10-15 ವರ್ಷದ ತೋಟದಲ್ಲೇ ತೊಗೊಳ್ತಾ ಇದ್ದಾರೆ. ಈಗ ಇವರು ಅದರಲ್ಲಿ ಒಂದು 500 ಮರಕ್ಕೆ ಅಡಿಕೆಗೆ ಒಂದು 250 ಮರಕ್ಕೆ, ಯಾಕಂದರೆ ಒಂದು ಸಲ ಬಿಟ್ಟು ಒಂದು ಸಲ ಹಚ್ಚಿದ್ರು ಸಹಿತ 250 ಮರಕ್ಕೆ 250 ಬಳ್ಳಿಗಳನ್ನು ಹಚ್ಚಿದರೆ ಒಂದು 3 ವರ್ಷದ ನಂತರ ಇವರಿಗೆ 1 ಕೆಜಿ, ಕಡಿಮೆ ಅಂದರೆ 1 ಕೆಜಿನೂ ಜಾಸ್ತಿ ಬರ್ತದೆ, 2.5 ಕ್ವಿಂಟಲ್ ಆಯಿತು. ಪ್ರಸ್ತುತ ಧಾರಣೆ ನೀವು 700 ರೂಪಾಯಿ ಹಿಡಿದ್ರೆ, 70,000 ರೂಪಾಯಿ ಕ್ವಿಂಟಲ್ ಹಿಡಿದ್ರೂ ಸಹಿತ ನಿಮಗೆ 175,000 ರೂಪಾಯಿನಷ್ಟು ಹೆಚ್ಚುವರಿ ಆದಾಯ ಬರ್ತದೆ. ಅಂದರೆ ನಿಮಗೆ ಅಡಿಕೆ ತೋಟಕ್ಕೆ 1 ವರ್ಷಕ್ಕೆ ಎಷ್ಟು ಖರ್ಚು ವೆಚ್ಚ ಮಾಡ್ತೀರಿ, ಎಷ್ಟು ನೀವು ವಿನಿಯೋಗವನ್ನು ಮಾಡ್ತೀರಲ್ಲ, ಅದು ಈ ಕಾಳುಮೆಣಸಿನಲ್ಲಿ ಬಂದು ಇನ್ನೂ ಉಳಿತದೆ ನಿಮಗೆ. ಹಾಗಾಗಿ ನಾನು ಅನೇಕ ಜನ ರೈತರಿಗೆ ಹೇಳ್ತಾ ಇರ್ತೀನಿ, ನೀವು ಏಕಬೆಳೆ, ಭಾಳಷ್ಟು ಜನ ರೈತರು ಏಕಬೆಳೆ ಪದ್ಧತಿಯನ್ನು ಅನುಸರಿಸ್ತಾರೆ. ಅವ್ರಿಗೆ ಹೇಳ್ತೀವಿ ಭಾಳ ತೊಂದರೆ ಆಗ್ತಾ ಇದೆ, ಏಕ ಬೆಳೆ ಪದ್ಧತಿಗೆ ಹೆಚ್ಚು ಆದ್ಯತೆ ಕೊಡಬೇಡಿ, ಬಹುಬೆಳೆ ಪದ್ಧತಿ ಕೊಡಿ ಅಂತ ಹೇಳ್ತೀವಿ. ಮತ್ತು ಇದಕ್ಕೆ ಕೇಂದ್ರ ಸರ್ಕಾರ ಮಿನಿಮಮ್ಮು ಇಂಪೋರ್ಟ್ ಪ್ರೈಸ್ MIP ಅಂತ ಹೇಳ್ತು, ಅದು 1 ಕೆಜಿಗೆ 500 ರೂಪಾಯಿ ಇದೆ. ಅರ್ಥ ಇದರ ಬೆಲೆ 500 ರೂಪಾಯಿಗಿಂತ ಕೆಳಗಡೆ ಬರಲ್ಲ, 500 ರೂಪಾಯಿ ಮೇಲೇ ಬರಬೇಕು ಅಂತ. ಹಾಗಾಗಿ ಇದು ಉತ್ತಮ ಬೆಳೆ ಸರ್. ತಾವು ಹೇಳಿದ್ರಿ ಪೂರಕ ಅಂತ, ಯಾವ ರೀತಿಯಾಗಿ ಅಡಿಕೆ ಮತ್ತು ಕಾಳುಮೆಣಸು ಪೂರಕ ಅಂತ ಹೇಳ್ತೀರಿ ಸರ್? ಇದು ಒಂದಕ್ಕೊಂದು ಹೊಂದಿಕೊಂಡು ಬೆಳೆಯುವಂಥ ಬೆಳೆ. ನೋಡಿ, ನೀವೀಗ ಅಡಿಕೆ ಹಾಕಿದಾಗ ಅಡಿಕೆ ಗಿಡದಿಂದ ಒಂದು, ಅಂದರೆ ನಾವು ಸಾಮಾನ್ಯ ಸಣ್ಣ ಗಿಡಗಳೆಲ್ಲ ಬೇಡ, 8-10 ವರ್ಷದ ತೋಟಗಳಲ್ಲಿ ಹಾಕೋದು ಉತ್ತಮ. ಈ ಗಿಡದಿಂದ, ಅಡಿಕೆ ಗಿಡದ ಕಾಂಡದಿಂದ ಈಶಾನ್ಯ ದಿಕ್ಕಿನಲ್ಲಿ ಆದಷ್ಟು 1-1.5 ಅಡಿ ದೂರದಲ್ಲಿ ಒಂದು ಚಿಕ್ಕ ಗುಂಡಿಯನ್ನು ತೆಗೆದು, 1-1.5 ಅಡಿಯಷ್ಟು ಗುಂಡಿಯನ್ನು ತೆಗೆದು, ಒಳ್ಳೆಯ ಮಣ್ಣು, ಕಾಂಪೋಸ್ಟ್ ಅಂದರೆ ಕೊಟ್ಟಿಗೆ ಗೊಬ್ಬರ, ಮತ್ತು ಟ್ರೈಕೋಡರ್ಮಾ ಸುಡೋಮೊನಾಸ್ ಪುಷ್ಟಿಕರಿಸಿ ಹಾಕಿದರೆ ಬಹಳ ಉತ್ತಮ. ಹಾಕಿಬಿಟ್ಟು ಗಿಡಗಳನ್ನು ನಾಟಿ ಮಾಡಿ ಈ ಗಿಡಕ್ಕೆ ಹಬ್ಬಿಸಿಬಿಟ್ರೆ ಆ ಗಿಡಕ್ಕೆ ತಾನೇ ಹಬ್ತಾ ಹೋಗ್ತದೆ. ಹಾಗಾಗಿ ಇದಕ್ಕೆ ಮತ್ತೇನು ವಿಶೇಷವಾದಂಥ ವ್ಯವಸ್ಥೆ ಬೇಕಾಗಿಲ್ಲ. ಆದರೆ ಪ್ರಥಮದಲ್ಲಿ ನಾಟಿ ಮಾಡಿದಾಗ ವಿಶೇಷ ಕಾಳಜಿ ವಹಿಸಬೇಕು. ಏನು ಆ ಗರಿಗಳು ಇದ್ರ ಮೇಲೆ ಬೀಳದ ಹಾಗೆ ಒಂದು ವ್ಯವಸ್ಥೆಯನ್ನು, ಒಂದು ಕೋಲನ್ನು ಕಟ್ಟಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮತ್ತು ಇದಕ್ಕೆ ಹೆಚ್ಚು ನೀರು ನಿಲ್ಲದ ಹಾಗೆ ನೋಡಿಕೊಳ್ಬೇಕು. ಹಾಗೆ ಅವನ್ನೆಲ್ಲ ಮಾಡಿದರೆ ಇದು ಅಡಿಕೆಗೆ ಒಂದು ಪೂರಕವಾದಂಥ ಬೆಳೆ. ಮತ್ತು ಇದು ಸಾಮಾನ್ಯವಾಗಿ ನಾವು ಕಡ್ಡಿಗಳಿಂದ, ಅಂದರೆ ಕಾಂಡದ ತುಂಡುಗಳಿಂದ ಗಿಡಗಳನ್ನು ಸಸ್ಯಾಭಿವೃದ್ಧಿ ಮಾಡೋದ್ರಿಂದ ಇದರದ್ದು ಬೇರುಗಳು ಮೇಲೆ ಇರ್ತದೆ, ತಂತು ಬೇರುಗಳು ಇರ್ತವೆ, ಇದಕ್ಕೆ ತಾಯಿ ಬೇರುಗಳು. ಅಡಿಕೆ ನಾವು ಬೀಜದಿಂದ ಸಸ್ಯಾಭಿವೃದ್ಧಿಯನ್ನು ಮಾಡ್ತೀವಿ, ಅದರದ್ದು ತಾಯಿ ಬೇರೆ ಇರ್ತದೆ. ಹಾಗಾಗಿ ಅಲ್ಲಿ ಬೇರಿನಲ್ಲಿ ಏನು ನಿಮಗೆ ಕಾಂಪಿಟೀಷನ್ ಸ್ಪರ್ಧೆ ಏರ್ಪಡಲ್ಲ. ಮತ್ತು ಇದಕ್ಕೆ ಪ್ರಥಮ ವರ್ಷ, ದ್ವಿತೀಯ ವರ್ಷ, ತೃತೀಯ ವರ್ಷ ಅಡಿಕೆನೂ ಸಹಿತ ನಾವು ಹೇಗೆ ಪೋಷಕಾಂಶಗಳ ನಿರ್ವಹಣೆ ಮಾಡ್ತೀವಲ್ಲ, 3 ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಅಡಿಕೆಗೆ ಎಷ್ಟು ಪೋಷಕಾಂಶಗಳು ಬೇಕಾಗ್ತದೆ ಅಷ್ಟೇ ಪೋಷಕಾಂಶಗಳು ಕಾಳುಮೆಣಸಿಗೂ ಬೇಕಾಗ್ತದೆ. ಹಾಗಾಗಿ ಅವು ಎರಡನ್ನೂ ನೀವು ಸರಿದೂಗಿಸಿದಾದರೆ ಪೂರಕವಾಗಿ ಪರಿಣಮಿಸ್ತದೆ. ಈ ಕಾಳುಮೆಣಸನ್ನು ಸರ್ ಯಾವ ಥರ ನಾಟಿ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಇದನ್ನು ನಾಟಿ ಮಾಡೋಕ್ಕೆ ಒಳ್ಳೆಯದು ಅಂತ ಹೇಳ್ತೀರಿ? ನೀವು ಕೇಳಿದ ಹಾಗೆ ನಾಟಿಯ ಸಮಯ ಮುಂಗಾರು ಮೊದಲ ಹಂಗಾಮು, ಇಲ್ಲ ಕೆಲವು ಕಡೆ ಹೆಚ್ಚು ಮಳೆ ಬೀಳುವಂಥ ಘಟ್ಟ ಪ್ರದೇಶಗಳು ಮತ್ತು ಕರಾವಳಿ ಪ್ರದೇಶದಲ್ಲಿ ಸ್ವಲ್ಪ ತಡ ಆಗಿ ನಾಟಿ ಮಾಡಬೇಕು. ಮತ್ತು ಮಳೆ ಕಡಿಮೆ ಬೀಳುವಂಥ ಪ್ರದೇಶದಲ್ಲಿ ನೀವು ಮುಂಗಾರು ಹಂಗಾಮಕ್ಕಿಂತ ಮೇಲೆ ಮಾಡಿಕೊಂಡ್ರು, ನೀರಿನ ವ್ಯವಸ್ಥೆ ಇಟ್ಕೊಂಡು ಮೇಲೆ ಮಾಡಿದರೆ ಏನು ಸಮಸ್ಯೆ ಇಲ್ಲ. ಈಗ ತಾನೇ ನಾನು ಹೇಳಿದ ಹಾಗೆ ನಾಟಿಯ ಪದ್ಧತಿ ಹೇಳಿದೆ ನಾನು. ಈಶಾನ್ಯ ದಿಕ್ಕಿನಲ್ಲಿ 1-1.5 ಅಡಿ ಗುಂಡಿ ತೆಗೆದು ಮಧ್ಯಭಾಗದಲ್ಲಿಟ್ಟು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತು ದರಗು ಚೆನ್ನಾಗಿ ಮೇಲ್ಮಣ್ಣು ಅದೆಲ್ಲವನ್ನು ಹಾಕಿ ಸರಿಯಾಗಿ ಅದಿಂಬಿಟ್ಟು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿ 1 ಕೋಲಿನ ಆಸರೆಯನ್ನು ಗಿಡಕ್ಕೆ ಕೊಟ್ಟರೆ ಅದರ ಕೋಲಿನ ಮುಖಾಂತರ ಹಬ್ಬಿ ಅಡಿಕೆ ಕಾಂಡಕ್ಕೆ ಹಬ್ಬುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಜೊತೆಗೆ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾತಾಡಿದರೆ ಯಾವ ರೀತಿ ನಿರ್ವಹಿಸಬಹುದು ಅಂತ ಹೇಳ್ತೀರಿ? ನೋಡಿ, ಅಡಿಕೆಗೆ ನಾವು ಸಾಮಾನ್ಯವಾಗಿ ಹೇಳೋದು 1 ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರ, ಚೆನ್ನಾಗಿ ಕಳೆತಿರೋ ಬುಟ್ಟಿಯಷ್ಟು. ಕಾಳುಮೆಣಸಿಗೂ ಅಷ್ಟೇ ಕೊಟ್ಟರೆ ಹೋಗ್ತು. ಮತ್ತು ಕಾಳುಮೆಣಸಿನ ಬೇರುಗಳು ಸ್ವಲ್ಪ ಸೂಕ್ಷ್ಮ ಮೃದು, ಹಾಗಾಗಿ ಬೇರಿಗೆ ಏನೂ ತೊಂದರೆ ಆಗದಂಗೆ ಅಷ್ಟೇ ಸಾವಯವ ಅಂಶಗಳಂಥ ಪದಾರ್ಥವನ್ನು ಕೊಡಬೇಕು. ಮತ್ತು ರಾಸಾಯನಿಕ ಗೊಬ್ಬರಗಳು ಬಂದಾಗ ಅಡಿಕೆಗೆ 100 ಗ್ರಾಮ್ನಷ್ಟು ಸಾರಜನಕ, 40 ಗ್ರಾಮ್ನಷ್ಟು ರಂಜಕ, 140 ಗ್ರಾಮ್ನಷ್ಟು ಪೊಟ್ಯಾಶ್, ಅಷ್ಟೇ ಪ್ರಮಾಣದ ಪೋಷಕಾಂಶಗಳು ಕಾಳುಮೆಣಸಿಗೂ 3 ವರ್ಷದ ನಂತರದ ಬಳ್ಳಿಗಳಿಗೆ ಬೇಕಾಗ್ತದೆ. ಹಾಗಾಗಿ 2, ಮತ್ತು ಇದನ್ನು 2 ಅರ್ಧ, ಅಂದರೆ ಮುಂಗಾರು ಹಂಗಾಮಿನಕ್ಕಿಂತ ಮೊದಲು, ತದನಂತರದಲ್ಲಿ ಮುಂಗಾರು ಹಂಗಾಮ ಮುಗಿದ ನಂತರ 2 ಸಲ ನೀವು ಪೋಷಕಾಂಶಗಳನ್ನು ಮಾಡಬೇಕು. ಅದೂ ಅಲ್ಲದೆ ಕಾಳುಮೆಣಸಿಗೆ ಈ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆಯವರು ಒಂದು ಪೆಪ್ಪರ್ ಸ್ಪೆಷಲ್ ಅಂತ ಒಂದು ಪೋಷಕಾಂಶಗಳ ಮಿಶ್ರಣವನ್ನು ಬಿಡುಗಡೆ ಮಾಡಿದೆ. ಅದನ್ನು ಸಹಿತ 1 ಲೀಟರ್ ನೀರಿಗೆ 5 ಗ್ರಾಮ್ನಷ್ಟು ಹಾಕ್ಕೊಂಡು ನೀವು ಸಿಂಪರಣೆ 3-4 ಸಲ ಸಿಂಪರಣೆಯನ್ನು ಪುನರಾವರ್ತಿಸಬೇಕು, ಅನುಕೂಲ ಆಗ್ತದೆ. ಮತ್ತು ಹೀಗೆ ಮಾಡುವುದರಿಂದ ನಾವು ಕಾಳುಮೆಣಸು ಚೆನ್ನಾಗಿ ಪೋಷಕಾಂಶ ತಗೊಂಡು ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅಲ್ಲದೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಅಂದರೆ ಬೇಸಿಗೆ ಹಂಗಾಮಲ್ಲಿ ನೀರಿನ ನಿರ್ವಹಣೆ ಚೆನ್ನಾಗಿರಬೇಕು. ಮಳೆಗಾಲದಲ್ಲಿ ಸಮಸ್ಯೆ ಆಗೋದಿಲ್ಲ, ನಮಗೆ ಜೂನ್ದಿಂದ ಡಿಸೆಂಬರ್ವರೆಗೆ ಚೆನ್ನಾಗಿ ಮಳೆ ಆಗೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಆದರೆ ಏಪ್ರಿಲ್ ಮತ್ತು ಮೇ, ಇನ್ನು ಕೆಲ ಸಮಯ ಮಾರ್ಚಲ್ಲಿನೂ ಸಹಿತ ಈ ವರ್ಷ ಅಷ್ಟು ಸಮಸ್ಯೆ ಆಗಲಿಲ್ಲ, ಯಾಕೇಳಿ ಬಹಳಷ್ಟು ಮಳೆ ಬಂತು, ಈ ಸಲ 3-4 ಸಲ ಮಳೆ ಬಂತು. ಆ ಹಂಗಾಮಿನಲ್ಲಿ ಬೇರಿಗೆ ತೊಂದರೆ ಆಗಬಾರ್ದಂತೇಳಿ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಇಷ್ಟು ಮಾಡ್ಕೊಂಡಿದ್ದಾದ್ರೆ ನಿಮಗೆ ಕಾಳುಮೆಣಸು ಪೋಷಕಾಂಶಗಳು ನೀರು ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಬರ್ತದೆ, ಏನು ಸಮಸ್ಯೆ ಆಗಲ್ಲ. ಜೊತೆಗೆ ಕೊಯ್ಲು ಹಾಗೂ ಇಳುವರಿ ಕುರಿತು ಮಾತಾಡೋದಾದ್ರೆ ಸರ್, ನೋಡಿ ಅಡಿಕೆ ಕೊಯ್ಲು ಮುಗಿದ ನಂತರ ಇದರದ್ದು ಕೊಯ್ಲು ಆರಂಭ ಆಗ್ತದೆ. ಅಂದ್ರೆ ನೋಡಿ, ರೈತರಿಗೆ ಉದ್ಯೋಗಾವಕಾಶನೂ ಸಿಗ್ತದೆ. ಇಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಬೇರೆ ಬೇರೆ ಬೆಳೆ ಹಾಕೋದ್ರಿಂದ ಉದ್ಯೋಗಾವಕಾಶ ಜಾಸ್ತಿ ಆಗಿ, ನೋಡಿ ಅಡಿಕೆ ಕೊಯ್ಲು ಸಾಮಾನ್ಯವಾಗಿ ನಿಮಗೆ ಈ ಘಟ್ಟ ಪ್ರದೇಶದಲ್ಲಿ ಸ್ವಲ್ಪ ತಡ ಆಗ್ತದೆ, ಕರಾವಳಿ ಮತ್ತು ಘಟ್ಟ ಪ್ರದೇಶ ಸ್ವಲ್ಪ ತಡ ಆಗ್ತದೆ, ಅರೆ ಮಲೆನಾಡಿನ ಸ್ವಲ್ಪ ಮೊದಲು ಬರ್ತದೆ. ಹಾಂ, ಅವ್ರಿಗೆ ದಸರಾ ಆರಂಭ ಆಗ್ತದೆ ಯಾರಿಗೆ, ಅರೆ ಮಲೆನಾಡು ಪ್ರದೇಶ, ಮಲೆನಾಡು ಮತ್ತು ಘಟ್ಟ ಪ್ರದೇಶ ಕರಾವಳಿಯಲ್ಲಿ ದೀಪಾವಳಿ, ಅದಕ್ಕೆ ಪ್ರಥಮ ಕೊಯ್ಲು ದೀಪಾವಳಿ ಆಸ್ಪಾಸ್ನಲ್ಲಿ ಮಾಡ್ತಾರೆ. ಹಾಗಾಗಿ ಅವೆಲ್ಲ ಕೊಯ್ಲು ಮುಗಿದ ನಂತರ ಇದು ಜನವರಿಯಿಂದ ಆರಂಭ, ಜನವರಿ ಫೆಬ್ರವರಿ ಆರಂಭ ಆಗ್ತದೆ. ಈ ಸಲ ಸ್ವಲ್ಪ ಹೆಚ್ಚು ಮಳೆ ಆದ್ದರಿಂದ ಒಂದು 15 ದಿನ ತಡ ಆಗಿದೆ ಈ ಸಲ. ಈ ಸಲ ಹೆಚ್ಚು ಕಡಿಮೆ ಮಾರ್ಚ್ ಎಂಡ್ವರೆಗೂ ಕೊಯ್ಲಾಗಿದೆ ಕಾಳಮೆಣಸು. ಹಾಗಾಗಿ ಅಡಿಕೆ ಕೊಯ್ಲು ಮುಗಿದ ನಂತರ ಈ ಕೊಯ್ಲು ಆರಂಭ ಆಗೋದ್ರಿಂದ ಏನೂ ಸಮಸ್ಯೆ ಆಗಲ್ಲ. ಮತ್ತು ಇಲ್ಲಿ ಕೊಯ್ಲು ಹಂತವನ್ನು ಹೆಂಗೆ ಗಮನಿಸಬೇಕು ನೋಡಿ, ಕರೆ ಅಂತ ಹೇಳ್ತಾರೆ ಅದು ಸ್ಪೈಕ್, ಆ ಕರೆ ಎಲ್ಲಿ ಹೆಚ್ಚು ಕಡಿಮೆ ಕೆಲ ಕಾಳುಗಳು, ಒಂದು ಕರೆಯಲ್ಲಿ ನಿಮಗೆ ಒಂದು 80-100 ಕಾಳುಗಳು ವೆರೈಟಿ ಮೇಲೆ ಹೋಗ್ತದೆ, ಬೇರೆ ಬೇರೆ ತಳಿಗಳು ಇದ್ದಾವೆ ಇದರಲ್ಲಿ. ಅಲ್ಲಿ ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಕೆಂಪು ವರ್ಣ ಹಳದಿ ವರ್ಣಕ್ಕೆ ತಿರುಗಿದಾಗ ಆ ಕರೆಗಳನ್ನು ನಾವು ಕೊಯ್ಲು ಮಾಡಬೇಕಾಗ್ತದೆ. ಕೊಯ್ಲು ಮಾಡಿದ ನಂತರ ಅದನ್ನು ಕರೆಯಿಂದ ಎಲ್ಲ ಬೆರೀಸ್ ಅಂದರೆ ಆ ಕಾಳುಗಳನ್ನು ಬೇರ್ಪಡಿಸಿ, ತದನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ, ರೈತರು ಹಾಗೇ ಒಣಗಿಸ್ತಾರೆ, ಅದಕ್ಕಿಂತ ಬಹಳ ಮುಖ್ಯವಾಗಿ ಬಿಸಿನೀರಿನಲ್ಲಿ 1 ನಿಮಿಷ ಅದ್ದಬೇಕು. ಕುದಿಯುತ್ತಿರುವಂಥ ಬಿಸಿನೀರಿನಲ್ಲಿ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ, ಈಗ ದೊಡ್ಡ ದೊಡ್ಡ ರೈತರು ಏನು ಮಾಡ್ತಾರೆ, ಅದನ್ನು ಈ ಸೇಡ್ ನೆಟ್ ಬರ್ತದಲ್ಲ, ನೆರಳು ಪರದೆ ಬರ್ತಲ್ಲ, ಅದರಲ್ಲಿ ಎಲ್ಲ ಕಟ್ಟಿಬಿಟ್ಟು ಅದಕ್ಕೆ ಒಂದು ಗಳ ಅಡ್ಡಲಾಗಿ ಕೊಟ್ಟು ಕುದಿಯುವ ದೊಡ್ಡ ಬಾಂಡಲಿ ಇರ್ತದಲ್ಲ, ನಾವು ಈಗ ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಅನ್ನ ಸಾಂಬಾರ್ ಎಲ್ಲ ಮಾಡಲಿಕ್ಕೆ ಉಪಯೋಗ ಮಾಡೋ ಅಂಥ ದೊಡ್ಡ ಬಾಂಡ್ಲಿಯಲ್ಲಿ ಏನು ಮಾಡ್ತಾರೆ, ಒಂದು ಗಳ ಹಾಕಿ ಅದ್ಬಿಡ್ತಾರೆ, 1 ನಿಮಿಷ ಭಾಳಲ್ಲ, ಅದ್ಬಿಟ್ಟು ಆ ನಂತರ ಸಾಯಂಕಾಲ ಅದನ್ನಿಟ್ಟು ಬೆಳಗ್ಗೆ ಎಲ್ಲ ಒಣಗಿಸ್ಲಿಕ್ಕೆ ತಾಡ್ಪಾಲ್ ಮೇಲೆ ಹಾಕ್ತಾರೆ ಒಳ್ಳೆಯ ಬಿಸಿಲಿರುವ ಕಡೆ. ಆವಾಗೇನಾಗುತ್ತೆ, ಈಗ ಕುದಿಯುವ ನೀರಿನಲ್ಲಿ ನೀವು 1 ನಿಮಿಷ ಅದ್ದೋದ್ರಿಂದ ಅದು ಚೆನ್ನಾಗಿ ಒಣಗಲಿಕ್ಕೆ ಸಹಾಯ ಮಾಡ್ತದೆ. ಎರಡನೇದು, ಅಲ್ಲೇನಾದರೂ ಅಲ್ಪ ಪ್ರಮಾಣ ರೋಗ ಕೀಟ ಇದ್ದರೂ ಆ ಬಿಸಿನೀರಿನಲ್ಲೆಲ್ಲ ಕಡಿಮೆ ಆಗ್ತದೆ. ಮತ್ತು ಮೂರನೇದು ಏನಂತಂದರೆ, ಅದು ಸರಿಯಾಗಿ ಕಲರ್ ಬರಲಿಕ್ಕೆ, ಕಪ್ಪು ಬಣ್ಣ ಬರಲಿಕ್ಕೆ ಸಹಾಯ ಮಾಡುತ್ತೆ. ಮೂರ್ನಾಲ್ಕು ಕಾರಣಗಳಿಂದ ನಾವು ನೀರಿನಲ್ಲಿ ಅದಲಿಕ್ಕೆ ಹೇಳ್ತೀವಿ. ಆ ನಂತರ ಸಮಾನಾಂತರವಾಗಿ ನೀವು ಒಣಗಿಸಿಬಿಟ್ಟು ಒಂದು 3-4 ಬಿಸಿಲು ಅಂತ ಹೇಳ್ತೀವಿ. ಅದು ಮತ್ತೆ ಆ ವಾತಾವರಣದ ಮೇಲೆ ಹೋಗ್ತದೆ, ಕೆಲವು ಟೈಮ್ ಮೋಡ ಕವಿದ ವಾತಾವರಣ ಇದ್ದರೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗ್ತದೆ, ಚೆನ್ನಾಗಿ ಬಿಸಿಲಿದ್ದರೆ ಒಂದು 3-4 ಬಿಸಿಲು ಚೆನ್ನಾಗಿ ಒಣಗುತ್ತೆ. ಅಂತಿಮವಾಗಿ ಅದರಲ್ಲಿ ಒಂದು ತೇವಾಂಶ ಎಷ್ಟಿರಬೇಕಪ್ಪ ಅಂದರೆ ಒಂದು 10-11% ಶೇಕಡ 10-11 ಇದ್ದು ಬಹಳ ಉತ್ತಮ. ಅದನ್ನು ನಾವು ನೀವು ಹೇಳಿದ ಹಾಗೆ ಶೇಖರಣೆ ಹೆಂಗಪ್ಪ ಅಂದರೆ, ಈ ಪಾಲಿಥಿನ್ ಚೀಲ ಈ ಒಳಗಡೆ ಲೈನಿಂಗ್ ಇರುವಂಥ ಚೀಲಗಳಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೇವ ಇರಬಾರ್ದು, ಮತ್ತು ಸ್ವಲ್ಪ ಶುಷ್ಕ ವಾತಾವರಣ ಇರುವಂಥ ರೂಮ್ಗಳಲ್ಲಿ ಹಾಕಿಟ್ಟರೆ ನೀವು ಕಾಳುಮೆಣಸನ್ನು ಶೇಖರಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಷ್ಟು ದಿವಸದಲ್ಲಿ ಇಡ್ಬೋದು ಸರ್? ಇಲ್ಲ, ಇದನ್ನು ನೀವು ನಾನು ಹೇಳಿದ ಹಾಗೆ ಶೇಕಡ 10-11% ತೇವಾಂಶ, ಶುಷ್ಕ ವಾತಾವರಣ, ತಂಪು ಒಳಗಡೆ ಇರಬಾರ್ದು ಅಂಥ ಪ್ರದೇಶದಲ್ಲಿ ಇಟ್ಟರೆ 1 ವರ್ಷ ಇಡ್ತಾರೆ, 2 ವರ್ಷ ಇಡ್ತಾರೆ. ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ, ಗುಣಮಟ್ಟ ಹಾಳಾಗಬಾರ್ದಂತ ಅದನ್ನು ಈ ಶೈತ್ಯಾಗಾರಗಳಲ್ಲಿ ಇಡ್ತಾ ಇದ್ದಾರೆ ಭಾಳಷ್ಟು ಜನ ರೈತರು. ಇಡ್ಬೋದು, ಏನು ಸಮಸ್ಯೆ ಇಲ್ಲ. ಹೀಗೆ ನೀವು ಮಾಡೋದ್ರಿಂದ ಗುಣಮಟ್ಟ ಕಾಯ್ದುಕೊಂಡು ಹೆಚ್ಚು ಧಾರಣೆಗೆ ಮಾರಾಟ ಮಾಡಿ. ಈಗೇನಾಗಿದೆ, ರೇಟ್ ಜಾಸ್ತಿ ಬರ್ತಾ ಇರೋದ್ರೆ ರೈತರ ಶೇಖರಣೆಗೆ ಹೆಚ್ಚು ಪ್ರಶಸ್ತಿ ಕೊಡ್ತಾ ಇಲ್ಲ, ಯಾಕಂದರೆ ರೇಟ್ ಚೆನ್ನಾಗಿದೆ ಅಲ್ಲ, ಮಾರಿಬಿಡ್ತಾರೆ. ಹಾಗಾಗಿ ಆ ಪ್ರಶ್ನೆ ಬಂದಿಲ್ಲ. ಯಾವಾಗ ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ, ಯಾವಾಗ ಅಂದರೆ ಏನಾದರೂ ಮಾರುಕಟ್ಟೆಯಲ್ಲಿ ರೇಟ್ ಕಡಿಮೆ ಆದಾಗ ಈ ಒಂದು ಸಮಸ್ಯೆ ಬರ್ತದೆ. ತಾವು ಇದುವರೆಗೂ ಅಡಿಕೆಯ ಜೊತೆಗೆ ಕಾಳುಮೆಣಸನ್ನು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಂದಿನ ಸಂಚಿಕೆಯಲ್ಲಿ ಅಡಿಕೆ ಮಧ್ಯದಲ್ಲಿ ಕೋಕೋ ಅದನ್ನು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಪ್ರಸ್ತುತ ವ್ಯವಸಾಯದಲ್ಲಿ ವಿವಿಧ ಸಮಗ್ರ ಪೀಡ ನಿರ್ವಹಣಾ ತಾಂತ್ರಿಕತೆಗಳು ಇದ್ದಾವೆ. ಅವುಗಳನ್ನು ಕೀಟಗಳ ಜೀವನ ಚರಿತ್ರೆ ಮತ್ತು ಅವುಗಳ ಪರಿಸರವನ್ನು ಅರಿತು ನಾವು ಬಳಸಬೇಕಾಗತ್ತೆ. ಕೀಟನಾಶಕಗಳ ಉಪಯೋಗವನ್ನು ಕಡಿಮೆ ಮಾಡೋದೇನೆ ಈ ಸಮಗ್ರ ಪೀಡ ನಿರ್ವಹಣೆಯ ಮೂಲ ಉದ್ದೇಶ. ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕೀಟಪೀಡೆಗಳನ್ನು ಆರ್ಥಿಕ ಮಟ್ಟದ ರೇಖೆಗಿಂತ ಕೆಳಗೆ ತರುವಂಥ ಹಲವಾರು ತಾಂತ್ರಿಕತೆಗಳನ್ನು ನಾವು ಅಳವಡಿಸ್ಕೋಬೋದು. ಅದರಲ್ಲಿ ಮೊದಲನೇದು ಭೌತಿಕ ತಂತ್ರಜ್ಞಾನ. ಕೀಟದ ಭೌತಿಕ ಪರಿಸರದಲ್ಲಿ ಬದಲಾವಣೆ ಮಾಡಿ ಕೆಲವೊಂದು ಕೀಟಪೀಡೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಕೆವಲಿನ್ ಮಣ್ಣಿಗೆ ಆಮ್ಲವನ್ನು ಸೇರಿಸಿ ದಾಸ್ತಾನು ಕೀಟಗಳನ್ನು ನಿರ್ವಹಿಸಬಹುದು. ಈ ಒಂದು ಕೆಮ್ಮಣ್ಣು ಕೀಟದ ದೇಹದಲ್ಲಿರುವಂಥ ಎಣ್ಣೆಯ ಪದರನ್ನು ಹೀರೋದ್ರಿಂದ ಕೀಟಗಳು ತೇವಾಂಶವನ್ನು ಕಳ್ಕೊಂಡು ನಾಶ ಹೊಂದುತ್ತವೆ. ಧಾನ್ಯಗಳಲ್ಲಿ 10% ತೇವಾಂಶ ಇರೋವರೆಗೂ ನಾವು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದರೆ ದಾಸ್ತಾನು ಕೀಟಗಳನ್ನು ನಾವು ಹತೋಟಿ ಮಾಡಬಹುದು. ಅದೇ ರೀತಿ ಎಣ್ಣೆಕಾಳುಗಳಲ್ಲಿ 8% ತೇವಾಂಶ ಇದ್ದರೆ ಕೀಟದ ಬಾಧೆಯಿಂದ ದೂರ ಇಡಬಹುದು. ಆಲೂಗಡ್ಡೆ ಕೊರಕ ಮತ್ತು ಹಣ್ಣಿನ ನೊಣದ ಬಾಧೆಯನ್ನು ತಡೆಗಟ್ಟೋದಕ್ಕೆ ಆಲೂಗಡ್ಡೆ ಮತ್ತು ಹಣ್ಣುಗಳನ್ನು ಶೀತಲ ಗೃಹದಲ್ಲಿ ಇಡಬೇಕಾಗತ್ತೆ. ಸಾಮಾನ್ಯವಾಗಿ 10°C ಉಷ್ಣಾಂಶದಲ್ಲಿ ಧಾನ್ಯಗಳನ್ನು ಸಂಗ್ರಹಣೆ ಮಾಡೋದ್ರಿಂದ ಅನೇಕ ಕೀಟಗಳನ್ನು ನಿಯಂತ್ರಿಸಬಹುದು. ಅನೇಕ ಕೀಟಗಳು ಬೆಳಕಿಗೆ ಆಕರ್ಷಿತ ಆಗೋದ್ರಿಂದ ಬೆಳಕಿನ ಬಲೆಗಳನ್ನು ಬಳಸಿ ಕೀಟಗಳ ಕಣ್ಗಾವಲು ಮತ್ತು ಸಮೀಕ್ಷೆಯನ್ನು ಮಾಡಲಾಗುತ್ತೆ. ಇದರಿಂದ ಕೀಟಪೀಡೆಗಳ ಇರುವಿಕೆ, ಅವುಗಳ ಚಟುವಟಿಕೆ ಮತ್ತು ಅವುಗಳು ಕಾಣಿಸಿಕೊಳ್ಳುವಂಥ ಮುನ್ಸೂಚನೆಯ ಬಗ್ಗೆ ತಿಳಿಯಬಹುದಾಗಿದೆ. ಬೆಳಕಿನ ಬಲೆಗಳಿಂದ ಕೆಂಪು ತಲೆ ಕಂಬಳಿ ಹುಳು, ಸುರುಳಿಪೂಚಿ, ಗೊಣ್ಣೆ ಹುಳು, ಹತ್ತಿ ಕಾಯಿಕೊರಕಗಳು, ಸ್ಪಿಂಜಿಡ್ ಪತಂಗ ಮುಂತಾದವುಗಳನ್ನು ನಾವು ಆಕರ್ಷಿಸಿ ನಾಶಪಡಿಸಬಹುದು. ಬೆಳಕಿನ ಬಲೆಗೆ ಗಂಡು ಮತ್ತು ಹೆಣ್ಣು ಕೀಟಗಳೆರಡೂ ಆಕರ್ಷಿತವಾಗೋದ್ರಿಂದ ಅವುಗಳ ನಿರ್ವಹಣೆಯನ್ನು ನಾವು ಸಮರ್ಪಕವಾಗಿ ಮಾಡಬಹುದು. ಇನ್ನು 2ನೇ ಕ್ರಮ ಅಂದರೆ ಯಾಂತ್ರಿಕ ವಿಧಾನ. ಯಾಂತ್ರಿಕ ವಿಧಾನಗಳಲ್ಲಿ ಮುಖ್ಯವಾಗಿ ಈ ಕೀಟಪೀಡೆಗಳನ್ನು ಕೈಯಿಂದ ಆರಿಸಿ ಕೊಲ್ಲಬಹುದು. ಮುಖ್ಯವಾಗಿ ಕಂಬಳಿ ಹುಳುಗಳು ಮತ್ತು ಕೈಗೆ ಸುಲಭವಾಗಿ ಸಿಗುವಂಥ ಹುಳುಗಳನ್ನು ನಾವು ಆರಿಸಿ ನಾಶಪಡಿಸಬಹುದು. ಸ್ಪೋಡಾಪ್ಟರ, ಕಂಬಳಿ ಹುಳು, ಭತ್ತದ ಕಾಂಡಕೊರಕ ಮುಂತಾದವುಗಳ ಮೊಟ್ಟೆಗಳು ಗುಂಪು ಗುಂಪಾಗಿರ್ತವೆ. ಅಂತಹ ಮೊಟ್ಟೆಗಳ ಗುಂಪನ್ನು ಸುಲಭವಾಗಿ ಆರಿಸಿ ನಾಶಪಡಿಸಬಹುದು. ಸ್ಪೋಡಾಪ್ಟರ ಮತ್ತು ಕಂಬಳಿ ಹುಳುಗಳ ಸಣ್ಣ ಮರಿಹುಳುಗಳು ಗುಂಪಾಗಿರ್ತವೆ. ಎಲೆಯ ಹಸಿರು ಭಾಗವನ್ನು ಕೆರೆದು ತಿನ್ನೋದ್ರಿಂದ ಅಂತಹ ಎಲೆಗಳು ಒಂದು ರೀತಿ ಜಾಲರಿಯಂತಾಗಿರ್ತವೆ. ಅಂತಹ ಎಲೆಗಳನ್ನು ಮರಿಹುಳುಗಳ ಸಮೇತ ಕಿತ್ತು ನಾಶಪಡಿಸಬೇಕು. ಪೂರ್ಣವಾಗಿ ಬೆಳೆದಂಥ ತೊಗರಿ ಕಾಯಿಕೊರಕವನ್ನು ನಾವು ಆರಿಸಿ ನಾಶಪಡಿಸಬಹುದು. ಹೆಸರಿನಲ್ಲಿ ಬರುವಂಥ ಕೊಂಬಿನ ಹುಳುವನ್ನು ಮತ್ತು ಪೂರ್ತಿ ಬೆಳೆದ ಕಂಬಳಿ ಹುಳುಗಳನ್ನು ಆರಿಸಿ ಕೊಲ್ಲಬಹುದು. ಈ ಹಂತದಲ್ಲಿ ಯಾವುದೇ ಕೀಟನಾಶಕಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ. ತೋಟದಲ್ಲಿ ನೆಲಕ್ಕೆ ಬಿದ್ದಂಥ ಕೀಟದ ಬಾಧೆಗೆ ಒಳಗಾದಂಥ ಹಣ್ಣುಗಳನ್ನು ಆರಿಸಿ ನಾಶಪಡಿಸೋದ್ರಿಂದ ಹಣ್ಣಿನ ನೊಣದ ಬಾಧೆಯನ್ನು ಕಡಿಮೆ ಮಾಡಬಹುದು. ತೆಂಗಿನಲ್ಲಿ ರೈನಸರಾಸ್ ಕೊಂಬಿನ ದುಂಬಿಯನ್ನು ಕಬ್ಬಿಣದ ಒಂದು ಕೊಂಡಿಯಿಂದ ತೆಗೆದು ನಾವು ನಾಶಪಡಿಸಬಹುದು. ದ್ರಾಕ್ಷಿ, ದಾಳಿಂಬೆ, ಲಿಂಬೆ ಮತ್ತು ಬೇರೆ ಹಣ್ಣಿನ ಗಿಡಗಳಿಗೆ ತಗಲಿದಂಥ ಕಾಂಡಕೊರಕ ಸಿರಾಂಬಿಸಿಡ್ ದುಂಬಿಗಳನ್ನು ಆರಿಸಿ ನಾಶಪಡಿಸಬಹುದು ಮತ್ತು ಮರಿಹುಳುಗಳನ್ನು ತಂತಿಯನ್ನು ಉಪಯೋಗಿಸಿ ನಾಶಪಡಿಸಬಹುದು. ತೆಂಗಿನ ಗಿಡಗಳ ಕಾಂಡಕ್ಕೆ 30 cm ಅಗಲದ, ಅಂದರೆ 1 ಅಡಿ ಅಗಲದ ತಗಡನ್ನು 2 m ಎತ್ತರದಲ್ಲಿ ಸುತ್ತೋದ್ರಿಂದ ಇಲಿ ಮತ್ತು ಅಳಿಲುಗಳ ಕಾಡದಿಂದ ತೆಂಗಿನ ಕಾಯಿಗಳನ್ನು ರಕ್ಷಿಸಬಹುದು. ದಾಳಿಂಬೆ ಹಣ್ಣಿನ ಕೊರಕದ ಹಾನಿಯನ್ನು ನಿಯಂತ್ರಣ ಮಾಡೋದಕ್ಕೆ ಹಣ್ಣುಗಳಿಗೆ ಹಾಳೆಯ ಚೀಲಗಳಿಂದ ನಾವು ಮುಚ್ಚಬೇಕು. ದ್ರಾಕ್ಷಿ ಬೆಳೆಯಲ್ಲಿ ಹಿಟ್ಟಿನ ತೆಗಣೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡದಂತೆ ಮಾಡೋದಕ್ಕೆ ಗ್ರೀಸನ್ನು ನಾವು ಕಲ್ಲಿನ ಕಂಬಕ್ಕೆ ಅಥವಾ ಕಬ್ಬಿಣದ ಕಂಬಕ್ಕೆ ಮತ್ತು ದ್ರಾಕ್ಷಿಯ ಕಾಂಡಕ್ಕೆ ಲೇಪಿಸಬೇಕು. ಇದರಿಂದ ಇರುವೆಗಳ ಚಲನವಲನ ಕುಂಠಿತವಾಗಿ ಅವು ಹಿಟ್ಟಿನ ತಿಗಣೆಗಳನ್ನು ಹರಡದಂತೆ ತಡಿತವೆ. ಹಣ್ಣಿನ ಗಿಡಗಳ ಕಾಂಡಕ್ಕೆ ಡಾಂಬರನ್ನು ಹಚ್ಚೋದ್ರಿಂದ ಗೆದ್ದಲಿನ ಬಾಧೆಯನ್ನು ಕೂಡ ತಡೆಗಟ್ಟಬಹುದು. ಹಳದಿ ಬಣ್ಣ ಹಚ್ಚಿದ ತಗಡಿಗೆ ಔಡಲ ಎಣ್ಣೆಯನ್ನು ತೆಳುವಾಗಿ ಲೇಪಿಸಿ ಗಾಳಿಯ ವಿರುದ್ಧ ದಿಕ್ಕಿಗೆ ಇಡೋದ್ರಿಂದ ಸಸ್ಯಹೇನು, ಬಿಳಿ ನೊಣ ಮತ್ತು ನಾಗಮುರಿ ಎಲೆ ಸುರಂಗದ ನೊಣಗಳು ಹಳದಿ ಬಣ್ಣಕ್ಕೆ ಆಕರ್ಷಿಸಲ್ಪಟ್ಟು ಅದರಲ್ಲಿ ಸಿಕ್ಕಿ ಹಾಕ್ಕೊಂಡು ಸಾಯ್ತವೆ. ವಿವಿಧ ಹಣ್ಣಿನ ಮತ್ತು ಅಲಂಕಾರಿಕ ಗಿಡಗಳಲ್ಲಿ ಹಿಟ್ಟಿನ ತೆಗಣೆ ಮತ್ತು ಶಲ್ಕ ಕೀಟಗಳಿಗೆ ತುತ್ತಾದಂಥ ಟೊಂಗೆಗಳನ್ನು ಕತ್ತರಿಸಿ ನಾಶಪಡಿಸೋದ್ರಿಂದ ಕೀಟದ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಬದನೆಯಲ್ಲಿ ಕಾಂಡಕೊರಕಕ್ಕೆ ತುತ್ತಾದಂಥ ಭಾಗವನ್ನು ಕತ್ತರಿಸಿ ನಾಶ ಮಾಡೋದ್ರಿಂದ ಕುಡಿ ಮತ್ತು ಕಾಯಿಕೊರಕದ ಬಾಧೆಯನ್ನು ಕಡಿಮೆ ಮಾಡಬಹುದು. ಭತ್ತದ ಕಾಂಡಕೊರಕ ಮತ್ತು ಥ್ರಿಪ್ಸ್ ಬಾಧೆಯನ್ನು ನಿರ್ವಹಣೆ ಮಾಡೋದಕ್ಕೆ ಭತ್ತ ನಾಟಿ ಮಾಡೋದಕ್ಕಿಂತ ಮೊದಲು ಸಸಿಯ ಕುಡಿಯನ್ನು ಚಿವುಟಿ ನಾವು ನಾಟಿ ಮಾಡಬೇಕಾಗತ್ತೆ. ಭತ್ತದ ಕಾಂಡಕೊರಕ ಮತ್ತು ಥ್ರಿಪ್ಸ್ ಬಾಧೆಯನ್ನು ನಿರ್ವಹಣೆ ಮಾಡೋದಕ್ಕೆ ಭತ್ತ ನಾಟಿ ಮಾಡೋದಕ್ಕಿಂತ ಮೊದಲು ಸಸಿಯ ಕುಡಿಯನ್ನು ಚಿವುಟಿ ನಾಟಿ ಮಾಡಬೇಕು. ಭತ್ತದ ಕೊಳವೆ ಹುಳುವಿನ ನಿಯಂತ್ರಣಕ್ಕೆ ಬದುಗಳ ಎರಡೂ ಪಕ್ಕದಲ್ಲಿ ನಿಂತುಕೊಂಡು ಹಗ್ಗವನ್ನು ಬೆಳೆ ಮೇಲೆ ಎಳೆಯೋದ್ರಿಂದ ಕೊಳವೆಗಳು ನೀರಿನಲ್ಲಿ ಬೀಳ್ತವೆ. ಹಾಗೆ ನೀರು ಬಸಿದು ಹೋಗುವಂತೆ ಮಾಡಿದರೆ ನೀರಿನಲ್ಲಿ ತೇಲಿ ಬಂದಂಥ ಕೊಳವೆಗಳನ್ನು ನಾವು ಸಂಗ್ರಹಿಸಿ ನಾಶಪಡಿಸಬಹುದು. ಇನ್ನು ಮೂರನೇದಾಗಿ ಬೇಸಾಯ ವಿಧಾನಗಳು ಅಂತ. ರೈತರು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮತ್ತು ಪರಿಸರಕ್ಕೆ ಪೂರಕವಾದಂಥ ಬೇಸಾಯ ತಂತ್ರಜ್ಞಾನಗಳನ್ನು ಈ ಕೀಟಪೀಡೆಗಳ ನಿರ್ವಹಣೆಯಲ್ಲಿ ಅನುಸರಿಸಬಹುದಾಗಿದೆ. ಪೀಡೆಗಳ ಜೀವನ ಚರಿತ್ರೆಯನ್ನು ಅರಿತು ಸೂಕ್ತ ಬೇಸಾಯ ಪದ್ಧತಿಗಳನ್ನು ಅನುಸರಿಸಿದರೆ ಪೀಡೆಗಳ ನಿರ್ವಹಣೆಯಾಗಿ ಹೆಚ್ಚಿನ ಲಾಭವನ್ನು ಪಡಿಬಹುದು. ಬೆಳೆ ಕಟಾವಾದ ನಂತರ ಬೇಸಿಗೆನಲ್ಲಿ ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯವಾದಂಥ ಕ್ರಮ. ಇದರಿಂದ ಭೂಮಿಯಲ್ಲಿರುವಂಥ ವಿವಿಧ ಕೀಟದ ಹಂತಗಳು ಅಂದರೆ ಕೋಶ, ಮರಿಹುಳುಗಳು ಮತ್ತು ಮೊಟ್ಟೆಗಳು ಬಿಸಿಲಿನ ತಾಪಕ್ಕೆ ಸಿಗ್ತವೆ. ಹಾಗೆಯೇ ಪಕ್ಷಿಗಳು ಅವುಗಳನ್ನು ಆರಿಸಿಕೊಂಡು ತಿಂತವೆ. ಇದರಿಂದ ಅವು ನಾಶ ಆಗ್ತವೆ. ಉದಾಹರಣೆಗೆ ಕಂಬಳಿ ಹುಳುವಿನ ಕೋಶ, ಕತ್ತರಿಸುವಂಥ ಹುಳು, ಮಿಡತೆಯ ಮೊಟ್ಟೆ ಮತ್ತು ಭೂಮಿಯಲ್ಲಿ ಕೋಶಾವಸ್ಥೆಗೆ ಹೋಗುವಂಥ ಎಲ್ಲ ಕೀಟಗಳ ಸಂಖ್ಯೆಯನ್ನು ನಾವು ಕಡಿಮೆ ಮಾಡಬಹುದು. ಇನ್ನು ಎಡೆಕುಂಟೆ ಹೊಡೆಯೋದು ಕೂಡ ಈ ಕೀಟಗಳ ನಿರ್ವಹಣೆಯಲ್ಲಿ ಬಹಳ ಅನುಕೂಲ ಮಾಡಿಕೊಡುತ್ತೆ. ಇದರಿಂದ ನಾವು ಕೀಟಗಳ ವಿವಿಧ ಹಂತಗಳನ್ನು ನಾಶ ಮಾಡಬಹುದು. ಕಬ್ಬಿನಲ್ಲಿ ಎಡೆಕುಂಟೆ ಹೊಡೆದು ಬೆಳೆಗೆ ಮಣ್ಣನ್ನು ಏರಿಸೋದ್ರಿಂದ ಸುಳಿ ಕೊರೆಯುವಂಥ ಕೀಟಕ್ಕೆ ಕಬ್ಬಿನ ಬುಡದ ಭಾಗ ಸಿಗೋದಿಲ್ಲ. ಇದರಿಂದ ಅವು ಉಪವಾಸ ಬಿದ್ದು ನಾಶ ಹೊಂದುತ್ತವೆ. ಇನ್ನು ಬಿತ್ತನೆ ಕಾಲವನ್ನು ಬದಲಾವಣೆ ಮಾಡೋದು ಕೂಡ ಒಳ್ಳೆಯ ಕ್ರಮ. ಇದರಿಂದ ಪೀಡೆಗಳ ಹಾವಳಿಯನ್ನು ತಗ್ಗಿಸಬಹುದು. ಜೋಳವನ್ನು ಜೂನ್ ಕೊನೆಯವರೆಗೆ ಬಿತ್ತನೆ ಮಾಡಿದರೆ ಸುಳಿ ನೊಣದ ಬಾಧೆ ಕಡಿಮೆ ಆಗುತ್ತೆ. ಕುಸುಬೆಯನ್ನು ಸೆಪ್ಟೆಂಬರ್ ತಿಂಗಳ ಒಳಗೆ ಅಥವಾ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಬಿತ್ತನೆ ಮಾಡೋದರಿಂದ ಹೇನಿನ ಬಾಧೆಯನ್ನು ತಡೆಗಟ್ಟಬಹುದು. ಕಬ್ಬನ್ನು ಏಪ್ರಿಲ್ ಮೇ ತಿಂಗಳಿನಲ್ಲಿ ನಾಟಿ ಮಾಡೋದರಿಂದ ಸುಳಿ ಕೊರಕದ ಬಾಧೆಯನ್ನು ತಪ್ಪಿಸಬಹುದು. ಅನುಕೂಲಕ್ಕೆ ತಕ್ಕಂತೆ ರೈತರು ಸೂಕ್ತ ಸಮಯದಲ್ಲಿ ಒಂದು ವಾರದಲ್ಲಿ ತಮ್ಮ ಪ್ರದೇಶದಲ್ಲಿ ಬಿತ್ತನೆ ಕಾರ್ಯವನ್ನು ಮುಗಿಸಬೇಕು. ಇದರಿಂದ ಪೀಡೆಗಳಿಗೆ ಸತತವಾಗಿ ಆಹಾರ ಸಿಗದಲೇ ಅವು ವೃದ್ಧಿಯಾಗದಂತೆ ನಾವು ತಡೆಗಟ್ಟಬಹುದು. ಇನ್ನು ಬೀಜದ ಪ್ರಮಾಣ ಮತ್ತು ಸಸಿಯ ಅಂತರವನ್ನು ಸರಿಯಾಗಿ ಕೊಡೋದು ಕೂಡ ಈ ಕೀಟಪೀಡೆ ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾದಂಥ ಕ್ರಮ. ಜೋಳದಲ್ಲಿ ಬಿತ್ತನೆ ತಡವಾದರೆ 1 ಎಕರೆಗೆ 1 ಕಿಲೋಗ್ರಾಂ ಹೆಚ್ಚು ಬೀಜವನ್ನು ನಾವು ಬಿತ್ತನೆ ಮಾಡಿ ನಂತರ ಸುಳಿ ನೊಣದ ಬಾಧೆಗೆ ಒಳಗಾದಂಥ ಸಸಿಗಳನ್ನು ಕಿತ್ತು ನಾಶ ಮಾಡಿ ಎಕರೆವಾರು ಸಸಿಗಳನ್ನು ಕಾಪಾಡಿಕೊಂಡು ಒಳ್ಳೆಯ ಇಳುವರಿಯನ್ನು ಪಡಿಬಹುದು. ಭತ್ತದಲ್ಲಿ ಸಸಿಗಳನ್ನು ಹೆಚ್ಚಿನ ಅಂತರದಲ್ಲಿ ನಾಟಿ ಮಾಡೋದರಿಂದ ಭತ್ತದ ಕಂದುಜಿಗಿ ಹುಳದ ಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ನೆಲಗಡಲೆಯಲ್ಲಿ ಸಸಿಯಿಂದ ಸಸಿಗೆ ಅಂತರವನ್ನು ಕಡಿಮೆ ಮಾಡೋದರಿಂದ ತ್ರಿಪ್ಸು, ಜಿಗಿಹುಳು, ಹೇನು ಮತ್ತು ಸುಳ್ಳಿ ಪೂಚಿಗಳ ಬಾಧೆ ಕಡಿಮೆ ಆಗುತ್ತೆ. ಬೆಳೆಗಳ ಪರ್ಯಾಯ ಪದ್ಧತಿ ಅನುಸರಿಸೋದು ಕೂಡ ಅಷ್ಟೇ ಮುಖ್ಯ. ಇದರಿಂದ ಪೀಡೆಗಳ ವೃದ್ಧಿ ಕುಂಠಿತವಾಗುತ್ತೆ. ಏಕದಳ ಧಾನ್ಯದ ನಂತರ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳಿಬೇಕಾಗತ್ತೆ. ಹಾಗೆಯೇ ಒಂದೇ ಜಾತಿಯು ಅಥವಾ ಒಂದೇ ಕುಟುಂಬಕ್ಕೆ ಸೇರಿದಂಥ ಬೆಳೆಗಳನ್ನು ನಾವು ಬೆಳಿಬಾರದು. ಈ ರೀತಿ ಮಾಡೋದರಿಂದ ಈ ಕೀಟಪೀಡೆಗಳ ಒಂದು ಬಾಧೆ ಕಡಿಮೆ ಆಗುತ್ತೆ. ಇನ್ನು ಆಕರ್ಷಕ ಬೆಳೆ ಬೆಳೆಯೋದು ಕೂಡ ಬಹಳ ಮುಖ್ಯವಾದಂಥ ಕ್ರಮ. ಕೆಲವೊಂದು ಬೆಳೆಗಳು ಅಥವಾ ತಳಿಗಳು ಹೆಚ್ಚು ಕೀಟಗಳನ್ನು ಆಕರ್ಷಿಸುವಂಥ ಗುಣವನ್ನು ಹೊಂದಿರ್ತವೆ. ಅಂತಹ ಬೆಳೆಗಳನ್ನು ಮುಖ್ಯ ಬೆಳೆಯ ಜೊತೆಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಳೆಯೋದರಿಂದ ಆಕರ್ಷಿತ ಬೆಳೆಯ ಮೇಲೆ ಕೀಟಪೀಡೆಗಳು ಜಾಸ್ತಿ ವೃದ್ಧಿ ಹೊಂದುತ್ತವೆ. ಆನಂತರ ಕೀಟಪೀಡೆಗಳನ್ನು ಕೈಯಿಂದ ಆರಿಸಬಹುದು ಅಥವಾ ಕೀಟನಾಶಕ ಸಿಂಪರಣೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಹತೋಟಿ ಮಾಡಬಹುದು. ಹತ್ತಿನಲ್ಲಿ ಪ್ರತಿ 10 ಸಾಲಿಗೆ 1 ಸಾಲು ಬೆಂಡೆಯನ್ನು ಬೆಳೆಯೋದರಿಂದ ಮೂತಿ ದುಂಬಿ ಮತ್ತು ಕಾಯಿಕೊರಕಗಳನ್ನು ನಿಯಂತ್ರಿಸಬಹುದು. ಬೆಂಡೆ ಮೇಲೆ ಬೆಳಗ್ಗೆ ಹೊತ್ತು ಈ ಮೂತಿ ದುಂಬಿಗಳನ್ನು ಕೈಯಿಂದ ನಾವು ಆರಿಸಬಹುದು ಮತ್ತು ಸಾಮಾನ್ಯವಾಗಿ ಈ ಕಾಯಿಕೊರಕಗಳು ಬೆಂಡೆಕಾಯಿಯ ಮೇಲೆ ಮೊಟ್ಟೆಗಳನ್ನು ಇಡೋದರಿಂದ ಕಾಯಿಗಳನ್ನು ಕಿತ್ತು ಮಾರೋದರಿಂದ ಕಾಯಿಕೊರಕದ ಬಾಧೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಸ್ಪೋಡಾಪ್ಟರ ಕೀಟಗಳು ಸಾಮಾನ್ಯವಾಗಿ ಅಗಲವಾದ ಎಲೆಗಳ ಮೇಲೆ ಗುಂಪಾಗಿ ಮೊಟ್ಟೆಗಳನ್ನು ಇಡ್ತವೆ. ಗುಂಪಾಗಿ ಔಡಲ ಬೆಳೆಯ ಮೇಲೆ ಇಟ್ಟ ಮೊಟ್ಟೆಗಳನ್ನು ಆರಿಸಿ ನಾಶ ಮಾಡಬಹುದು. ಅಥವಾ ಸಣ್ಣ ಮರಿಗಳು ಗುಂಪಾಗಿದ್ದರೆ ಅಥವಾ ಸಣ್ಣ ಮರಿಹುಳುಗಳು ಗುಂಪಾಗಿದ್ದು ಕೆರೆದು ತಿಂದ ಎಲೆಗಳನ್ನು ಹುಳ ಸಮೇತ ಸಂಗ್ರಹಿಸಿ ನಾಶ ಮಾಡಬೇಕಾಗತ್ತೆ. ಇನ್ನು ನೆಲಗಡಲಿನಲ್ಲಿ ಸೋಯಾ ಅವರೆ ಅಥವಾ ಈ ಒಂದು ಹೂಕೋಸು ಬೆಳೆನಲ್ಲಿ ಸಾಸಿವೆಯನ್ನು ಬೆಳೆದಾಗ ಆಕರ್ಷಕ ಬೆಳೆಯ ಮೇಲೆ ನಾವು ಕೀಟನಾಶಕವನ್ನು ಸಿಂಪರಣೆ ಮಾಡಿ ಕೀಟ ಪೀಡೆಗಳನ್ನು ಕೊಲ್ಲಬಹುದು. ಮೆಣಸಿನಕಾಯಿ ಮತ್ತು ಟೊಮ್ಯಾಟೋದಲ್ಲಿ ಚೆಂಡು ಹೂವನ್ನು ಬೆಳೆದಾಗ ಹೂವಿನ ಮೇಲೆ ಬರುವಂಥ ಈ ಕೀಟಪೀಡೆಗಳನ್ನು ವಿಶೇಷವಾಗಿ ಕೀಡೆಗಳನ್ನು ಅಂದರೆ ಈ ಕಂಬಳಿ ಹುಳುಗಳನ್ನು ಆರಿಸಿ ನಾವು ನಾಶಪಡಿಸಬಹುದು. ಇನ್ನು ನಿಂಬೆ ಬೆಳೆನಲ್ಲಿ ಆಕರ್ಷಕ ಬೆಳೆಯಾದ ಈ ಟೊಮ್ಯಾಟೋಕ್ಕೆ ಬರುವಂಥ ಹಣ್ಣಿನ ರಸ ಹೀರುವಂಥ ಪತಂಗಗಳನ್ನು ರಾತ್ರಿ ಹೊತ್ತು ಆರಿಸಿ ನಾವು ನಾಶಪಡಿಸಬೇಕಾಗತ್ತೆ. ಇನ್ನು ಮುಖ್ಯವಾದ ಬೆಳೆಗಳಲ್ಲಿ ಆಕರ್ಷಕ ಬೆಳೆಗಳು ಯಾವ್ಯಾವು ಅಂದರೆ ಹತ್ತಿ ಬೆಳೆನಲ್ಲಿ ನಾವು ಬೆಂಡೆಯನ್ನು ಆಕರ್ಷಕ ಬೆಳೆಯಾಗಿ ಬಳಸ್ಕೋಬಹುದು. ಇದರಿಂದ ಮೂತಿ ದುಂಬಿಗಳು ಮತ್ತು ಕಾಯಿಕೊರಕಗಳನ್ನು ನಾವು ನಿರ್ವಹಣೆ ಮಾಡಬಹುದು. ಅದೇ ಹತ್ತಿನಲ್ಲಿ ಚೆಂಡು ಹೂವನ್ನು ನಾವು ಬೆಳೆಯೋದ್ರಿಂದ ಕಾಯಿಕೊರಕಗಳನ್ನು ನಿಯಂತ್ರಿಸಬಹುದು. ಇನ್ನು ನೆಲಗಡಲೆಯಲ್ಲಿ ನಾವು ಔಡ್ಲವನ್ನು ಆಕರ್ಷಕ ಬೆಳೆಯಾಗಿ ಬೆಳೆಯೋದ್ರಿಂದ ಸ್ಪೋಡಾಪ್ಟರ ಕೀಟವನ್ನು ನಿಯಂತ್ರಿಸಬಹುದು. ಅದೇ ನೆಲಗಡಲೆಯಲ್ಲಿ ಸೋಯಾ ಅವರೆಯನ್ನು ನಾವು ಆಕರ್ಷಕ ಬೆಳೆಯಾಗಿ ಬೆಳೆಯೋದ್ರಿಂದ ಈ ಸುಳ್ಳಿ ಪೂಚಿ ಹುಳುವನ್ನು ನಿಯಂತ್ರಿಸಬಹುದು. ಇನ್ನು ಎಲೆಕೋಸು ಮತ್ತು ಹೂಕೋಸಿನಲ್ಲಿ ನಾವು ಸಾಸಿವೆಯನ್ನು ಆಕರ್ಷಕ ಬೆಳೆಯಾಗಿ ಬೆಳೆಯಬಹುದು. ಇದರಿಂದ ವಜ್ರದ ಬೆನ್ನಿನ ಚಿಟ್ಟೆಯ ನಿರ್ವಹಣೆಯನ್ನು ಮಾಡಬಹುದು. ಇನ್ನು ಮೆಣಸಿನಕಾಯಿನಲ್ಲಿ ನಾವು ಚೆಂಡು ಹೂವನ್ನು ಹಾಕ್ಕೊಳ್ಳೋದ್ರಿಂದ ಕಾಯಿಕೊರಕಗಳನ್ನು ನಿಯಂತ್ರಿಸಬಹುದು. ಟೊಮ್ಯಾಟೋದಲ್ಲೂ ಕೂಡ ನಾವು ಚೆಂಡು ಹೂವನ್ನು ಬೆಳೆಯೋದ್ರಿಂದ ಹಣ್ಣು ಕೊರಕಗಳ ನಿಯಂತ್ರಣವನ್ನು ಮಾಡಬಹುದು. ಅದೇ ಟೊಮ್ಯಾಟೋದಲ್ಲಿ ಈ ಮುಸ್ಕಿನ ಜೋಳವನ್ನು ಹಾಕ್ಕೊಳ್ಳೋದ್ರಿಂದನೂ ಕೂಡ ಹಣ್ಣು ಕೊರಕದ ಹಾವಳಿಯನ್ನು ಕಡಿಮೆ ಮಾಡಬಹುದು. ಇನ್ನು ನಿಂಬೆನಲ್ಲಿ ನಾವು ಟೊಮ್ಯಾಟೋವನ್ನು ಬೆಳ್ಕೊಳ್ಳೋದ್ರಿಂದ ಹಣ್ಣಿನ ಒಂದು ರಸ ಹೀರುವಂಥ ಪತಂಗ ಟೊಮ್ಯಾಟೋ ಮೇಲೆ ದಾಳಿ ಮಾಡುತ್ತೆ. ಇನ್ನು ಸೋಯಾ ಅವರೆಯಲ್ಲಿ ನಾವು ಅಲಸಂದೆಯನ್ನು ಬೆಳ್ಕೊಂಡು ಹಸಿರು ತಿಗಣೆಯನ್ನು ನಿಯಂತ್ರಿಸಬಹುದು. ಜೋಳದಲ್ಲಿ ಈ ಮುಸ್ಕಿನ ಜೋಳವನ್ನು ಬೆಳ್ಕೊಳ್ಳೋದ್ರಿಂದ ಸ್ಪೋಡಾಪ್ಟರ ಕೀಟವನ್ನು ನಿಯಂತ್ರಿಸಬಹುದು. ಇನ್ನು ಮುಸ್ಕಿನ ಜೋಳದಲ್ಲಿ ನಾವು ಜೋಳವನ್ನು ಹಾಕ್ಕೊಳ್ಳೋದ್ರಿಂದ ಅತರಿಘೋನಿಯ ಎನ್ನುವಂಥ ಪೀಡೆಯನ್ನು ನಿರ್ವಹಣೆ ಮಾಡಬಹುದು. ಇದುವರೆಗೆ ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಕುರಿತ ಮಾಹಿತಿಯನ್ನು ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಟ್ಟೆಮಾಡುವಿನ ಅಚ್ಚಕಾಳೇರ ಮುತ್ತಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಇರುವ ಕಾಫಿ ದರ ಅರೇಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಂದ 26,500 ರೂಪಾಯಿಗಳು, ಅರೇಬಿಕಾ ಚೆರಿ 14,650 ರೂಪಾಯಿಂದ 16,250 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 20,700 ರೂಪಾಯಿಂದ 21,600 ರೂಪಾಯಿಗಳು, ರೊಬಸ್ಟಾ ಚೆರಿ 11,400 ರೂಪಾಯಿಂದ 12,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಕೃಷಿತೋ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಸೇವಾ ಮಾಹಿತಿ. ಹೊದಿಕೇರಿ ಕಾರಳಾನ ಮಾಣಿರ ಪಾವತಿ ಚಿನ್ನಪ್ಪಂಡ ಮೋವು ಬಾಬಿ ಬಿದ್ದಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. 68 ವಯಸ್ಸ ಬಾಬಿ ಬಿದ್ದಪ್ಪ ಅಯ್ಯಂಡ ಆಖಿರಿ ಕಾರ್ಯ ನಾಳೆ ಮಂಜಾನ 12 ಗಂಟೆರ ಒಳಲು ಅಯ್ಯಂಡ ಸ್ವಂತ ಮನೆಯಲ್ಲೂ ನಡಪಂದು ಒಕ್ಕಕಾರ ಅರಚಿಟ್ಟಿತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ ಅರಣ್ಯ ಹಕ್ಕು ಕಾಯ್ದೆನಡಿ ಪರಿಶಿಷ್ಟ ಪಂಗಡದ 8 ವೈಯಕ್ತಿಕ ಹಂಗೆ 8 ಸಮುದಾಯ ಹಕ್ಕುಗಳ ಅರ್ಜಿಗಳಿಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಸಭೆಯಲ್ಲಿ ಅನುಮೋದನೆ ಸಿಕ್ಕಿತು. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರ ತಕ್ಕಣಲಟ್ಟು. ಈ ಸಂಬಂಧ ಮಾತನಾಡಿದ ಐಟಿಡಿಪಿ ಇಲಾಖಾ ಅಧಿಕಾರಿ ಎಸ್ ಹೊನ್ನೇಗೌಡ, ಪರಿಶಿಷ್ಟ ಪಂಗಡದ 8 ವೈಯಕ್ತಿಕ ಹಂಗೆ 8 ಸಮುದಾಯ ಸಂಪನ್ಮೂಲ ಅರ್ಜಿಗಳಿಗೆ ಉಪವಿಭಾಗ ಮಟ್ಟದಲ್ಲಿ ಹಂಗೆ ಜಿಲ್ಲಾ ಮಟ್ಟದಲ್ಲಿ ಅನುಮತಿ ಸಿಕ್ಕಿಟ್ಟು ಅಂತ ಹೇಳಿದವು. ಈ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಉಪವಿಭಾಗಾಧಿಕಾರಿ ವಿನಾಯಕ ನರವಾಡೆ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಮುಖ್ಯಪಟ್ಟವು ಹಾಜರಿದ್ದವು. ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆಯ ಕಡೆಯಿಂದ ಮಡಿಕೇರಿ ನಗರಸಭೆ ವ್ಯಾಪ್ತಿನ ಜಿಲ್ಲಾಸ್ಪತ್ರೆ ಅಂಗಳದಲ್ಲಿ ಹೊಸ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮ ಇದೇ 21ರ ಬೆಳಿಗ್ಗೆ 11 ಗಂಟೆಗೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಶಾಸಕರಾದ ಡಾ ಮಂತರಗೌಡ, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳು, ಜಿಲ್ಲಾಧಿಕಾರಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. 2025-26 ಸಾಲಿನಲ್ಲಿ ಸರ್ಕಾರ ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಮಕ್ಕಳ ದಾಖಲಾತಿ ಹೆಚ್ಚಿಸಿಕೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಶೈಕ್ಷಣಿಕ ಸಂವಾದ ಮತ್ತು ಜಾಗೃತಿನ ಮೂಡಿಸಿಕೆ ತಾಲೂಕು ಹಂಗೆ ವಲಯ ಹಂತದಲ್ಲಿ ಒಂದು ದಿನದ ಪ್ರೇರಣಾತ್ಮಕ ಶಾಲಾ ಕಾರ್ಯಕ್ರಮ ಏರ್ಪಾಟು ಮಾಡಿಳು. ಮಡಿಕೇರಿ ತಾಲೂಕು ಮಟ್ಟದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಇದೇ 20ರ ಬೆಳಿಗ್ಗೆ 9 ಗಂಟೆಯಿಂದ ಮಡಿಕೇರಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಹಂಗೇನೆ ಮೂರ್ನಾಡಿನ ಸರ್ಕಾರಿ ಪಿಎಂಸಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೋಬಳಿ ವಲಯದ ಕಾರ್ಯಕ್ರಮ ಇದೇ 22ಕ್ಕೆ ನಡೆದಿದೆ. ಹುದಿಕೇರಿಯಲ್ಲಿ ನಡೆಯುತ್ತಿದ್ದ ಕೊಡವ ಕುಟುಂಬಗಳ ಕ್ರಿಕೆಟ್ ಹಬ್ಬದ ಫೈನಲ್ ಪಂದ್ಯಾಟ ಇಂದು ನಡೆದು ಈ ಪಂದ್ಯಾಟನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಉದ್ಘಾಟನೆ ಮಾಡಿದ್ರು. ಗಂಡು ಜನರ ವಿಭಾಗದಲ್ಲಿ ಅಚ್ಚಪಂಡ ಮತ್ತು ನೆರವಂಡ ಕುಟುಂಬ ತಂಡಗಳ ನಡುವೆ ನಡೆದ ಆಟಲ್ಲಿ ನೆರವಂಡ ತಂಡ ಗೆದ್ದು ಸುವರ್ಣ ಇನಾಮ ಪಡ್ಕೊಂಡ್ರೆ ಹೆಣ್ಮಕ್ಕಳ ವಿಭಾಗದಲ್ಲಿ ಓಡಿಯಂಡ ಮತ್ತು ಅರಮಣ ಮಾಡ ಕುಟುಂಬ ತಂಡಗಳ ನಡುವೆ ನಡೆದ ಆಟಲ್ಲಿ ಅರಮಣ ಮಾಡ ಕುಟುಂಬ ತಂಡದವು ಗೆದ್ದು ಸುವರ್ಣ ಇನಾಮ ಪಡ್ಕೊಂಡಳು. 2024-25 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಂಗೆ ಮೆಟ್ರಿಕ್ ನಂತರದ ಕೋರ್ಸುಗಳಾದ 2ನೇ ಪಿಯುಸಿ ಪದವಿ, ಸ್ನಾತಕೋತ್ತರ ಪದವಿ, ತಾಂತ್ರಿಕ ಪದವಿ, ಕೃಷಿ, ಪಶುಸಂಗೋಪನೆ ಹಂಗೆ ವೈದ್ಯಕೀಯ ವಿಭಾಗದ ಪರೀಕ್ಷೆಯಲ್ಲಿ ಸುರ್ಣ ಸಲಿಗೆ ಸುರ್ಣ ಶ್ರೇಣಿಯಲ್ಲಿ ಪಾಸಾದ ಪರಿಶಿಷ್ಟ ಜಾತಿನ ವಿದ್ಯಾರ್ಥಿಗಳಿಗೆ 2025-26 ಸಾಲಿನಲ್ಲಿ ಪ್ರೋತ್ಸಾಹಧನಕ್ಕಾಗಿ ಆನ್ಲೈನ್ಲಿ ಅರ್ಜಿ ಕರೆದಳು. ಜಾಸ್ತಿ ಮಾಹಿತಿ ಬೇಕುತ್ತಾರೆ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿನ ಸಂಪರ್ಕ ಮಾಡಕ್ಕಂತ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸೇಳು. ಮಂಗಳೂರು ಹಂಗೆ ಕೊಡಗು ವಿಶ್ವವಿದ್ಯಾಲಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಕಡೆಯಿಂದ 2024-25 ಸಾಲಿನ ಕಾಲೇಜು ವಾರ್ಷಿಕೋತ್ಸವ ನಾಳೆ ಬೆಳಿಗ್ಗೆ ಕಾಲೇಜು ಸಭಾಭವನದಲ್ಲಿ ನಡೆದಿದೆ. ಮೈಸೂರು ಕಂದಾಯ ವಿಭಾಗದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಯುವಜನಕ್ಕೆ 90 ದಿನಗಳ ವಸತಿ ಸೇರಿದಂತೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷಾ ಪೂರ್ವ ತರಬೇತಿನ ಗಂಡ್ಮಕ್ಕಳ ಮತ್ತು ಹೆಣ್ಮಕ್ಕಳಿಗೆ ಹೆಸರು ಪಡೆದ ಸಂಸ್ಥೆನ ಮೂಲಕ ಶುರು ಮಾಡಿಕೆ ಸೇವಾ ಸಿಂಧು ಪೋರ್ಟಲ್ಲಿ ಅರ್ಜಿ ಕರೆದಳು. ಕುಸೀರವು ಇದೇ 23ರೊಳಗೆ ಗೊತ್ತು ಮಾಡಿದ ನಮೂನೆಯಲ್ಲಿ ದಾಖಲಾತಿಗಳೊಟ್ಟಿಗೆ ಆನ್ಲೈನ್ಲಿ ಅರ್ಜಿ ಹಾಕಕ್ಕೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಮಡಿಕೇರಿ ಹತ್ತಿರದ ಗಾಳಿಬೀಡಲ್ಲಿರುವ ವಸತಿ ಶಾಲೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಹೆಣ್ಮಕ್ಕಳನ್ನ ನೋಡ್ಕಣಿಕೆ ಅರ್ಹ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೆದಳು. ಇದೇ ತಾರೀಕು 27ರ ಬೆಳಿಗ್ಗೆ 10 ಗಂಟೆಗೆ ವಿದ್ಯಾಲಯದಲ್ಲಿ ಸಂದರ್ಶನ ನಡೆದಿದೆ. ಈ ಚಾಕರಿ 10 ತಿಂಗಳ ಅವಧಿಗೆ ಇದ್ದು 33-55 ವರ್ಷದೊಳಗಿನ ಹೆಣ್ಮಕ್ಕಳ ಸಂದರ್ಶನಕ್ಕೆ ಹಾಜರಾಗುತ್ತಾ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದರು. ವಿರಾಜಪೇಟೆ ಬಾಳುಗೋಡಲ್ಲಿರುವ ಏಕಲವ್ಯ ಮಾದರಿ ವಸತಿ ಶಾಲೆ ಕಾಲೇಜಿನ ಆಂಗ್ಲ ಮಾಧ್ಯಮ 2025-26 ಸಾಲಿಗೆ ಸುರಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯಶಾಸ್ತ್ರ ತರಗತಿಗೆ ಸೇರಿಕೆ ಹಂಗೆ 7ರಿಂದ 9ನೇ ಕ್ಲಾಸ್ಗೆ ಮುಟ್ಟ ಅರ್ಜಿ ಕರೆದಳು. ಕುಸೀರವು ಇದೇ ತಿಂಗಳ 31ರೊಳಗೆ ಅರ್ಜಿ ಹಾಕಕ್ಕೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್.

ಹುದಿಕೇರಿಲೇ ನಡೆದಂಡುಳ್ಳ ಕೊಡವ ಒಕ್ಕಡೊಕ್ಕಡ ಕ್ರಿಕೆಟ್ ಕಳಿನ ಮ್ಯಾಚ್ ಎಕ್ಕೆರ ಕ್ರಿಕೆಟ್ ಕಪ್ ದಂಡಾಯಿರ್ತ 25 ಫೈನಲ್ ಕಳಿನ ವಿರಾಜಪೇಟೆ ಶಾಸಕಂಗಳಾನ ಎಎಸ್ ಪೊನ್ನಣ್ಣ ಹಿಂಗ ಉದ್ಘಾಟನೆ ಮಾಡಿಚಿ. ಇಂದು ನಡೆದ ಆಕಿರಿ ಫೈನಲ್ಸ್ ಕಳಿಲು ಆ ಮಕ್ಕಳ ವಿಭಾಗತ್ಲು ನೆರವಂಡ ತಂಡ ಗದ್ದಕ ಪೊಮ್ಮಕ್ಕಡ ವಿಭಾಗತ್ ಅರಮಣಮಡ ತಂಡ ಗದ್ದಿತ್ತು ಚೆಕ್ಕೆರ ಕ್ರಿಕೆಟ್ ಕಳಿನ ಮೆರ ವಿನ್ನರ್ಸ್ ಆಯ್ತು. ಕಳಿಕೂಟಕ್ಕೆ ಚೆಕ್ಕೆರ ಒಕ್ಕಕಾರ ಅಲ್ಲತೆ ಮುಖ್ಯಪಟ್ಟವೆಂದು ಕೂಡಿಯಾಡಿ ತಿಂಜತ್. ಕೊಡಗು ವಿಶ್ವವಿದ್ಯಾಲಯಕ್ಕ ಕೂಡನ ಕಾಲೇಜರ ದಂಡಾಯಿರ್ತ 25-26 ಸಾಲಲು ಬೋರೆ ಬೋರೆ ಪದವಿ ಕಾರ್ಯಕ್ರಮಕ್ಕೆ ಪ್ರವೇಶಾತಿ ಶುರುವಾಯಿತು. ಜಿಲ್ಲಾ ಪಿಂಗ್ಯ ಬೋರೆ ಜಿಲ್ಲೆ ರಾಜ್ಯತ್ರ ಆಸಕ್ತ ವಿದ್ಯಾರ್ಥಿಯ ಏದೆ ಗೊಂದಲ ಇಲ್ಲತೆ ಕೊಡಗು ವಿಶ್ವವಿದ್ಯಾಲಯಕ್ಕೆ ಪ್ರವೇಶಾತಿ ಪಡೆದೋಲುಂದು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರು ಅರಿಚಿಟ್ಟಿತು. ನಗರಾಭಿವೃದ್ಧಿ ಪಿಂಗ್ಯ ಪೌರಾಡಳಿತ ಇಲಾಖೆ ರಾದನಿಲು ಮಡಿಕೇರಿ ನಗರಸಭೆ ವ್ಯಾಪ್ತಿಲು ಜಿಲ್ಲಾ ಆಸ್ಪತ್ರೆ ಆವರಣತ್ತು ಪುದಿಯದಾನ ಇಂದಿರಾ ಕ್ಯಾಂಟೀನ್ರ ಉದ್ಘಾಟನೆ ಕಾರ್ಯಕ್ರಮ